ಜಾಸ್ತಿ ಆಗ್ತಾ ಇದೆ ಅಂತೀರಾ ಅಥವಾ ಕಡಿಮೆ ಆಗ್ತಾ ಇದೆ ಅಂತೀರಾ? ಇಲ್ಲ, ಕೀಟನಾಶಕಗಳ ಬಳಕೆ ಜಾಸ್ತಿನೇ ಆಗ್ತಾ ಇದೆ. ಈ ನಮ್ಮ ಭಾಗದಲ್ಲಿ ನೋಡಿದಾಗೆ, ನಮ್ಮ ಭಾಗದಲ್ಲಿ ಪ್ರಮುಖವಾದ ಬೆಳೆಗಳಂದ್ರೆ ಭತ್ತ, ಮೆಣಸಿನಕಾಯಿ ಬೆಳೀತಾರೆ, ಹತ್ತಿ, ಈ ಮೂರು ಬೆಳೆಗಳಿಗೇನು ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನು ಬಳಸ್ತಾರೆ. ಕೀಟನಾಶಕಗಳಷ್ಟೇನಲ್ಲ, ಕೀಟನಾಶಕಗಳು ಆಮೇಲೆ ರೋಗನಾಶಕಗಳು, ಕಳೆನಾಶಕಗಳು ಎಲ್ಲವೂ ಸೇರಿ ನಾವು ಪೀಡನಾಶಕಗಳಂತ ಕರಿತೀವಿ. ಅದರಲ್ಲಿ ಭಾಳಷ್ಟನ್ನು ಕೀಟನಾಶಕಗಳನ್ನ ಈ ಮೂರು ಬೆಳೆಗಳಲ್ಲಿ ಈ ಭಾಗದಲ್ಲಿ ಬೆಳೆಸ್ತಾರೆ. ಇದಲ್ಲದೇ ತರಕಾರಿಗಳು, ಹಣ್ಣುಗಳ ಮೇಲೆ ಇವುಗಳನ್ನು ಸಾಕಷ್ಟು ರೈತರು ಬಳಸ್ತಾರೆ. ಬಳಸೋಲಿ ಕೆಲವೊಂದಷ್ಟು ವಿಧಾನಗಳಿದಾವೆ. ಅಂದ್ರೆ ಬಳಕೆ ಪ್ರಮಾಣ ಜಾಸ್ತಿ ಯಾಕಂದ್ರೆ ಇತ್ತೀಚೆಗೆ ಸಾವಯವ ಕೃಷಿ, ಜೈವಿಕ ಕೀಟನಾಶಕ, ಜೈವಿಕ ರೋಗನಾಶಕ ಬಗ್ಗೆ ಒತ್ತಾಸೆ ಕೊಡ್ತಾ ಇದ್ದಿರ್ತೇವಲ್ಲ ವಿಜ್ಞಾನ ಕೊಡ್ತಾ ಇದ್ರು ಸಹ. ಆದಾಗ್ಯೂ ಸಹ ಈ ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದ್ರೆ ರೈತರಿಗೆ ಇನ್ನು ಈ ಜೈವಿಕ ಕೀಟನಾಶಕಗಳು ಮತ್ತೆ ಈಗ ಆರ್ಗಾನಿಕ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ನಾವು, ಇನ್ನು ಅದ್ರ ಜೊತೆಗೆ ಅದ್ರ ಕಡೆ ಒಲವು ಇನ್ನೂ ಅಷ್ಟು ಇಲ್ಲ. ಆ ಮಟ್ಟದಲ್ಲಿ ಸಿಗ್ತಕ್ಕಂಥ ಕೀಟನಾಶಕ, ಜೈವಿಕ ಕೀಟನಾಶಕ ಅಷ್ಟು ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಅವುಗಳದ್ದು ಅವೈಲೇಬಿಲಿಟಿನೂ ಆ ರೀತಿ ಕಡಿಮೆ ಇದೆ. ಈಗ ರೈತರು ಸ್ವಲ್ಪ ಕೇಳ್ಕೊಂತ ಬಂದ್ರೆ ಆ ರೀತಿ ನಾವು ಈಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಅದನ್ನ ಮಾಡ್ತಾ ಇದ್ದೀವಿ ನಾವು. ಕೆಲವೊಂದು ಈ ಬೆವೇರಿ ಅಂತ ಬರ್ತದೆ, ಮೆಟ್ರೈಜಿಯಂ ಅಂತ ಬರ್ತದೆ, ಅವುಗಳನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಈ ಕೀಟನಾಶಕಗಳ ಬಳಕೆ ಇನ್ನೂ ರೈತರು ಕಡಿಮೆ ಆಗಿಲ್ಲ. ಸ್ಪೆಷಲಿ ಹತ್ತಿಯಲ್ಲಿ ಮತ್ತು ಮೆಣಸಿನಕಾಯಿಯಲ್ಲಿ ಬಹಳಷ್ಟು ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ ರೈತರು. ಇನ್ನು ಕೀಟನಾಶಕಗಳಿಗೆ ಬಂದಾಗ ಇಲ್ಲಿ ಯಾವ್ಯಾವ ರೀತಿಯ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತವೆ, ಯಾವ್ಯಾವ ರೀತಿಯ ಕೀಟನಾಶಕಗಳಿದಾವೆ? ಕೀಟನಾಶಕಗಳನ್ನು ವಿಂಗಡಣೆ ನಾವು ಎರಡು ಮೂರು ತರ ಮಾಡಬಹುದು. ಮೊದಲನೇದಾಗಿ ಅವುಗಳ ಕಾರ್ಯವಿಧಾನದ ಮೇಲೆ ನಾವು ಅವುಗಳನ್ನ ಎರಡು ಮೂರು ತರ ವಿಂಗಡಿಸಬಹುದು. ಮೊದಲನೇದಾಗಿ ನಾವು ಈ ಸಂಪರ್ಕ ಕೀಟನಾಶಕಗಳು ಅಂತ ಕರಿತೀವಿ, ಅಂದ್ರೆ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಈಗ ಇಂಥ ಕೀಟನಾಶಕಗಳನ್ನ ನಾವು ಸಿಂಪರಣೆ ಮಾಡಿದಾಗ ಹುಳು ಅದನ್ನು ತಿನ್ನಬೇಕು ಅಥವಾ ಕೀಟದ ಸಂಪರ್ಕಕ್ಕೆ ಬಂದಾಗ ಆ ವಿಷ ಅದಕ್ಕೆ ತಗಲಿಬಿಟ್ಟು ಆಮೇಲೆ ಅದು ದೇಹದೊಳಗೆ ಹೋಗಿ ಅದನ್ನು ಕೊಲ್ತದೆ. ನಾವು ಸಂಪರ್ಕ ಕೀಟನಾಶಕ, ಸಂಪರ್ಕ ಕೀಟನಾಶಕ ಅಂತ ಕರಿತೀವಿ. ಅಂದ್ರೆ ಅದು ಕೀಟದ ಮೈ ಮೇಲೆ ಬಿದ್ರೆ ಕೀಟನಾಶಕ ಬಿತ್ತಪ್ಪ ಅಂದ್ರೆ ಕೀಟ ಸಾಯ್ತದ? ಕೀಟ ಸಾಯ್ತದೆ ಮೈ ಮೇಲೆ ಕೀಟನಾಶಕ ಬಿದ್ರೆ. ಕೆಲವು ಸಂಪರ್ಕ ಕೀಟನಾಶಕ ಅದ್ರ ಮೈ ಮೇಲೆ ಬಿದ್ರೆ ಸಾಯ್ತವೆ, ಅದು ತಿಂದ್ರು ಸಾಯ್ತವೆ. ಕೆಲವೊಂದು ಕೀಟನಾಶಕಗಳು ಇವುಗಳನ್ನ ನಾವು ಸಂಪರ್ಕ ಕೀಟನಾಶಕಗಳು ಅಂತ ಕರಿತೀವಿ. ಅದೇ ಕಾಂಟ್ಯಾಕ್ಟ್ ಅಥವಾ ಸ್ಟಮಕ್ ಪಾಯ್ಸನ್ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಅಂದ್ರೆ ವಿಂಗಡಣೆ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತೀವಿ. ಅಂದ್ರೆ ಈ ಕೀಟನಾಶಕಗಳನ್ನ ನಾವು ಸಿಂಪರಣೆ ಮಾಡಿದಾಗ ಅವು ಗಿಡ ಅದನ್ನ ಅಬ್ಸರ್ವ್ ಮಾಡ್ಕೋತದೆ, ಪ್ಲಾಂಟ್ ಅದನ್ನ. ಅಂದ್ರೆ ಅದು ಸಸ್ಯದ ಶರೀರದಲ್ಲಿ, ಸಸ್ಯ ಶರೀರದ ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಗಿಡ ಎಲ್ಲವೂ ವಿಷಮುಕ್ತ ಆಗ್ತದೆ, ವಿಷ ಆಗ್ತದೆ. ಅದಕ್ಕೆ ನಾವು ಸಿಸ್ಟಮಿಕ್ ಇನ್ಸೆಕ್ಟ್ ಅಥವಾ ಅಂತರ್ವ್ಯಾಪಿ ಇಂತ ಕೀಟನಾಶಕಗಳನ್ನ ಬಹಳವಾಗಿ ಈ ರಸ ಇರುವ ಕೀಟಗಳಿಗೆ, ಯಾಕಂದ್ರೆ ಅವು ಈ ಸಸ್ಯಗಳಿಂದ ರಸ ಇರ್ತಾವ, ರಸದ ಜೊತೆಗೆ ವಿಷ ಅದರ ಬಾಡಿಯಲ್ಲಿ ಹೋಯ್ತಂದ್ರೆ ಅವಾಗ ಅದು ಸಾಯ್ತದೆ. ಇದಕ್ಕೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಕರಿತೀವಿ. ಇದೇ ರೀತಿ ಇನ್ನೊಂದು ವಿಂಗಡಣೆ ಅಂದ್ರೆ ಈ ಕೀಟ ಬೆಳವಣಿಗೆ ನಿಯಂತ್ರಕಗಳಂತ ಕರಿತೇವೆ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ. ಇಂತ ಕೀಟನಾಶಕಗಳು ಬಹಳಷ್ಟು ಮಾರುಕಟ್ಟೆಯಲ್ಲಿ ಇದಾವೆ. ಇವು ಏನ್ ಮಾಡ್ತಾವ ಅಂದ್ರೆ ಈ ಸಿಂಪರಣೆ ಮಾಡಿದಾಗ ಯಾವಾಗ ಕೀಟದ ಅಥವಾ ಲಾರ್ವಾ ಅಥವಾ ಕೀಡೆ ಅಂತ ಕರಿತೀವಿ ಅಥವಾ ಮರಿ ಹುಳು ಅಂತ ಕರಿತೀವಿ, ಅವು ಇಂಥ ಕೀಟನಾಶಕಗಳನ್ನ ತಿಂದಾಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅವು ಬೆಳವಣಿಗೆ ಆಗೋದಿಲ್ಲ. ಉದಾಹರಣೆ ಯಾವ್ದಾರು ಕೊಡ್ತಿರೋದು? ಉದಾಹರಣೆಗೆ ನೌಲೂರಾನ್ ಅಂತ ಇದೆ. ನೌಲೂರಾನ್ ಕೀಟನಾಶಕ, ನೌಲೂರಾನ್ ಯಾವ ಕೀಟನಾಶಕ, ಯಾವ ಕೀಟದ ಮೇಲೆ ಅದು ಪ್ರಭಾವ? ಅದನ್ನ ಈ ಎಲ್ಲ ಏನ್ ಕೀಡೆ ಜಾತಿಗೆ ಸೇರಿದ ಕೀಟನಾಶಕಗಳು ಅದಾವ ನಾವು, ಲದ್ದಿ ಹುಳು ಅಂತ ಕರಿತೇವೆ, ಆಮೇಲೆ DBM ಅಂತೇಳಿ ಈ ಕ್ಯಾಬೇಜ್ ಕಾಲಿಫ್ಲವರ್ ಮೇಲೆ ಬರ್ತದೆ, ಅದಕ್ಕೆ ಉಪಯೋಗಿಸಬಹುದು. ಮುಂತಾದ ಕೀಟಗಳು ಏನು ಕೀಡೆ ಜಾತಿಗೆ ಏನು ಸೇರಿದಂತ ಕೀಡೆ ಅದಾವೆ ಅವಕ್ಕೆಲ್ಲವುಗಳನ್ನು ಅವನು ಬಳಸಬಹುದು. ಅಂದ್ರೆ ಒಂದು ಅಥವಾ ಎರಡನೇ ಹಂತದಲ್ಲಿ ಮರಿಹುಳು ಇದ್ದಾಗ ಅವುಗಳನ್ನ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾವ, ಸ್ವಲ್ಪ ನಾಲ್ಕು ಐದನೇ ಹಂತಕ್ಕೆ ಹೋದ್ರೆ ಅಷ್ಟೊಂದು ಪರಿಣಾಮಕಾರಿ ಆಗಿರುವುದಿಲ್ಲ. ಅದಕ್ಕೆ ರೈತರು ಯಾವಾಗ್ಲೂ ಮೊದಲೇ ಹಂತದಲ್ಲಿ ಅಂದ್ರೆ ಇನ್ನು ಹುಳು ಸಣ್ಣ ಮೊದಲೇ ಹಂತದಲ್ಲಿ ಇರುವಾಗನೇ ಕೀಟನಾಶಕಗಳನ್ನ ಬಳಸಬೇಕು. ಮತ್ತು ಯಾವಾಗ ರೈತರು ಏನಂದ್ರೆ ಮೊದಲು ಯಾವ ಹುಳ ಬಂದಿದೆ, ಅದು ಯಾವ ರೀತಿ ತಿಂತ ಇದೆ, ಯಾವ ರೀತಿ ಹಾನಿ ಮಾಡ್ತಾ ಇದೆ, ಅದೇನು ತಿಂತ ಇದೇನೋ ಅಥವಾ ರಸ ಇರುವಂತ ಕೀಟ ಇದೇನೋ ಅಥವಾ ಕೆಲವೊಂದು ಹಿಟ್ಟು ತಿಗಣಿ ಅದು ಬರ್ತಾವು, ಅವಕ್ಕಾಗಿ ನಾವು ಮತ್ತೆ ಬೇರೆ ಸ್ಪೆಸಿಫಿಕ್ ಇನ್ಸೆಕ್ಟಿಸೈಡ್ ಬಳಸಬೇಕಾಗ್ತದೆ. ರೈತರು ಅದಕ್ಕೆ ಕೀಟನಾಶಕಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮೊದಲು ಹುಳ ಯಾವ ರೀತಿ ಇದೆ, ಯಾವ ರೀತಿ ತಿಂತದೆ, ಅದಕ್ಕೆ ನಾವು ಯಾವ ರೀತಿ ಕೀಟನಾಶಕಗಳನ್ನ ಬಳಸಬೇಕು ಅನ್ನೋದನ್ನ ರೈತರನ್ನು ತಿಳ್ಕೊಬೇಕು. ಅಂದ್ರೆ ಮುಖ್ಯವಾಗಿ ರೈತರಿಗೆ ಇದ್ರ ಬಗ್ಗೆ ಒಂದು ಸಾಕಷ್ಟು ಜ್ಞಾನ ಬೇಕು. ಬೇಕು ಬೇಕು. ಯಾವ ರೀತಿ ಕೀಟ ಹಾನಿ ಮಾಡ್ತಾ ಇದೆ, ತಿಂತದೋ, ರಸ ಇರ್ತದೋ ಅಥವಾ ಬೇರೆ ಕಡಿತದೋ, ಎಲೆ ತಿಂತದಂತಕ್ಕಂತ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು. ಮಾಹಿತಿ ಗೊತ್ತಿರಬೇಕು. ಆಮೇಲೆ ಎಲ್ಲಾ ಕೀಟನಾಶಕಗಳಲ್ಲೂ ಒಳಗಡೆ ಲೇಬಲ್ ಇರ್ತದೆ ಒಂದು, ಅದರಲ್ಲಿ ಎಲ್ಲಾ ಭಾಷೆಗಳಲ್ಲೂ ಬರೆದಿರ್ತಾರೆ. ಹೌದು, ಅದನ್ನ ರೈತರು ಓದಬೇಕು. ಬಹಳಷ್ಟು ರೈತರು ಅದನ್ನ ಅದರಲ್ಲೆಲ್ಲ ಕೊಟ್ಟಿರ್ತಾರೆ, ಯಾವ್ದು ಕೀಟನಾಶಕ ಎಷ್ಟು ಪ್ರಮಾಣ, ಅದನ್ನ ಯಾವ ರೀತಿ ಬಳಸಬೇಕು, ಬಳಸಿದ ನಂತರ ಎಷ್ಟು ದಿನ ವೇಟ್ ಮಾಡಬೇಕು, ಇವೆಲ್ಲ ಮಾಹಿತಿ ಅದರಲ್ಲಿ ಕೊಟ್ಟಿರ್ತಾರೆ. ರೈತರು ಅದನ್ನ ನೋಡ್ಬೇಕು. ಈಗ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ ಡೀಲರ್ಸ್ ಅಂಗಡಿಗೆ ಹೋಗ್ತಾರೆ, ಇಂಥದ್ದು ಬಂದದ ಹೇಳ್ತಾರೆ, ಅವ್ರು ಏನ್ ಕೊಡ್ತಾರೆ ಅದು ಒಯ್ದು ಸ್ಪ್ರೇ ಮಾಡ್ತಾರೆ. ಇಲ್ಲ ಕೆಲವೊಂದಷ್ಟು ಇಂಪ್ರೂವ್ ಆದಂತ ರೈತರು ಈ ನಮ್ ಕಾಂಟ್ಯಾಕ್ಟ್ ಇದ್ದಾಗ ನಮಗೂ ಕರೆ ಮಾಡಿ ಕೇಳ್ತಾರೆ ಅಥವಾ ವಾಟ್ಸ್ಆಪ್ ಮೂಲಕ ಕಳಿಸ್ತಾರೆ. ಅಂತ ರೈತರಿಗೆ ನಾವು ಕರೆಕ್ಟ್ ಆಗಿ ಹೇರಿರ್ತೀವಿ, ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಆ ರೀತಿ. ಅದಕ್ಕೆಲ್ಲ ರೈತರು ಇದನ್ನ ತಿಳ್ಕೊಬೇಕು. ಇನ್ನ ತಾವ್ ಹೇಳಿದ್ರಿ ಕೆಲಸ ಮಾಡ್ತಕ್ಕಂತ ಕಾರ್ಯವಿಧಾನದಿಂದ ಕೀಟನಾಶಕಗಳನ್ನ ಸಂಪರ್ಕ ಕೀಟನಾಶಕಗಳು, ಅಂತರ್ವ್ಯಾಪಿ ಕೀಟನಾಶಕ ಮತ್ತು ಕೀಟ ಬೆಳವಣಿಗೆ ನಿಯಂತ್ರಣ ಮಾಡ್ತಕ್ಕಂತ ಕೀಟನಾಶಕಗಳು ಅಂತ. ಇನ್ನ ಕೀಟನಾಶಕಗಳಲ್ಲಿ ಇರ್ತಕ್ಕಂತ ವಿಷದ ಅಂಶವನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಇಲ್ಲಿ ಬೇರೆ ಬೇರೆ ಬರ್ತವೆ? ಇಲ್ಲಿ ನೀವು ನೋಡಿರ್ಬೋದು, ರೈತರು ನೋಡಿರ್ತಾರೆ ಈ ಕೀಟನಾಶಕಗಳನ್ನ ನೀವು ತಗೊಂಡ್ರೆ ಅದ್ರ ಡಬ್ಬೆ ಮೇಲೆ ಈ ಕೆಂಪು ಕಲರು, ಆಮೇಲೆ ಹಳದಿ ಕಲರು, ನೀಲಿ ಕಲರು, ಹಸಿರು ಕಲರ್ ಮಾರ್ಕ್ ಹಾಕಿರ್ತಾರೆ. ಹೌದು, ಏನಂದ್ರೆ ಈ ಕೀಟನಾಶಕಗಳು ಎಷ್ಟು ವಿಷಕಾರಿ ಆಗಿದಾವೆ ಅಂತ ಅದರ ಬೇಸ್ಡ್ ಆನ್ ಅದ್ರ ಮೇಲೆ ಅದು ಹಾಕಿರ್ತಾರೆ. ಈ ಕೆಂಪು ಕಲರ್ ಇತ್ತಂದ್ರೆ ಅದು ಅತ್ಯಂತ ವಿಷಕಾರಿ ಅಂತ ಕರೀತಾರೆ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡ್ ಅಂತ. ಇವುಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಮೊದಲು ಇವುಗಳನ್ನ ಕೆಲವೊಂದು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿರ್ತಾರೆ, ಇಲಿನು ಮೊಲಗಳ ಮೇಲೂ ಟೆಸ್ಟ್ ಮಾಡಿರ್ತಾರೆ. ಹೆಂಗೆ ಅಂದ್ರೆ ಅದಕ್ಕೆ ನಾವು LD50 ಅಂತ ಕರಿತೀವಿ, ಅಂದ್ರೆ ಲಿಥಲ್ ಡೋಸ್. ಅಂದ್ರೆ ಎಷ್ಟು ಕೆಮಿಕಲ್ ಕೊಟ್ರೆ ಒಂದು ಅದರಲ್ಲಿ 50% ಪ್ರಾಣಿಗಳನ್ನ ಅದು ಕೊಲ್ತದೆ. ಆಮೇಲೆ ಅದು ಯಾವ ರೀತಿ ವಿಂಗಡಣೆ ಅಂದ್ರೆ MG/kg ಬಾಡಿ ವೇಟ್, ಅಂದ್ರೆ ಒಂದು ಎಷ್ಟು ಮಿಲಿಗ್ರಾಮ್ ಪ್ರತಿ ಕೆಜಿ ಬಾಡಿ ವೇಟ್ ಕೊಟ್ರೆ ಒಂದು 50% ಅವ್ರನ್ನ ಕೊಲ್ತದೆ ಅಂತ, ಅದಕ್ಕೆ LD50 ಅಂತ ಕರೀತಾರೆ, ಲಿಥಲ್ ಡೋಸ್. ಅಂದ್ರೆ ಎಷ್ಟು ಮಿಲಿಗ್ರಾಮ್ ಅಷ್ಟು ವಿಷ ಕೊಟ್ರೆ ಅದೊಂದು 50% ಪಾಪ್ಯುಲೇಷನ್ ಕೊಲ್ತದೆ. ಆ ಬೇಸದ ಮೇಲೆ ಇದನ್ನ ಮಾಡಿರ್ತಾರೆ. ಅದಕ್ಕೆ ಕೆಂಪು ಅಂತ ಏನ್ ಬರುತ್ತೆ, ಅದು ಅತ್ಯಂತ ವಿಷಕಾರಿ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ. ಇಂಥ ಕೀಟನಾಶಕಗಳನ್ನ ನಾವು ಯೂಸಲಿ ಈ ಕೀಡೆಗಳು ನಾಲ್ಕು ಅಥವಾ 5 ಹಂತಕ್ಕೆ ಬಂದಿರ್ತಾವ, ಅಂದ್ರೆ ಬೆಳೆದು ದೊಡ್ಡ ಆಗಿರ್ತಾವ. ಈ ಕಡಲೆ ಮೇಲೆ ಬರ್ತದೆ, ನಮ್ದು ಹೆಲಿಕಾರ್ಪ ಅಂತ ಕರಿತೀವಿ, ಸ್ಕೋಡಾಪ್ಟರ್ ಅಂತ ಕರಿತೀವಿ, ತೊಗರಿ ಮೇಲೆ ಬರ್ತದೆ. ಇವು ಕೊನೆ ಹಂತದಲ್ಲಿ ಬಂದಾಗ 4-5 ಹಂತದ ದೊಡ್ಡ ಕೀಡೆ ಆಗದೆ ಇನ್ನೇನು ನಮ್ಗೆ ಹತೋಟಿ ಮಾಡ, ಅಂತ ಟೈಮ್ದಲ್ಲಿ ಈ ಕೀಟನಾಶಕಗಳನ್ನ ನಾವು ಬಳಸ್ಬೋದು. ಆಮೇಲೆ ಈ ಕೀಟನಾಶಕಗಳಿಂದ ಬಹಳಷ್ಟು ವಿಷಮುಕ್ತವಾಗಿರೋದ್ರಿಂದ ಬಹಳಷ್ಟು ಅವುಗಳ ಉಳಿವಿಕೆ ಇರುತ್ತದೆ, ಪರ್ಸಿಸ್ಟೆನ್ಸ್ ಇರ್ತದೆ. ಅದಕ್ಕೆ ರೈತರು ಆದಷ್ಟು ಇವುಗಳನ್ನ ಅವಾಯ್ಡ್ ಮಾಡ್ತೀವಿ, ಬಹಳಷ್ಟು ಸರಿ ರೈತರಿಗೆ ನಾವು ಇದನ್ನ ಅವಾಯ್ಡ್ ಮಾಡ್ತೀವಿ. ಇನ್ನು ಎರಡನೇದಾಗಿ ಅದರ ಕೇಳಿ ಇನ್ನೊಂದು ಅಂದ್ರೆ ಇದೆಂಗಂದ್ರೆ ಇದು 1-50 mg ಪ್ರತಿ ಕೆಜಿ ಬಾಡಿ ವೇಟ್ಗೆ ಇದ್ರೆ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಂದ್ರೆ ಇಷ್ಟೇ ಸ್ವಲ್ಪ ಪ್ರಮಾಣದಾಗ ಕೊಟ್ಟರು ಅದು ಕೊಲ್ಲುತ್ತೆ ಅಂತ. ಈ ಎರಡನೇದ್ದು ಇಂದ ಹಳದಿ ಬಣ್ಣ ಇರ್ತದೆ, ಕೆಲವೊಮ್ಮೆ ಹಳದಿ ರೌಂಡ್ ಮಾಡಿರ್ತಾರೆ, ಹಳದಿ ಇರ್ತದಲ್ಲ, ಅದಕ್ಕೆ ನಾವು ಬಹಳ ವಿಷಕಾರಿ, ಅತ್ಯಂತ ಆಗಿಂದ ಬಹಳ ವಿಷಕಾರಿ ಅಥವಾ ಹೈಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಲ್ಲಿ ಏನಂದ್ರೆ ವಿಂಗಡಣೆ ಹೆಂಗ್ ಮಾಡಿ ಅಂದ್ರೆ 50-500 gram ವರೆಗೂ ಅಂದ್ರೆ ಅದು ಕೊಟ್ಟರೆ ಅದು 50% ಪಾಪ್ಯುಲೇಷನ್ ಕಿಲ್ ಮಾಡುತ್ತೆ ಅಂತ. ಅಂದ್ರೆ ಅಷ್ಟು ಇನ್ನು ಸ್ವಲ್ಪ ಅದು ಲೋ ಟಾಕ್ಸಿಕ್ ಅಂದ್ರೆ ಕಡಿಮೆ ಇರುತ್ತೆ, ಅದರಲ್ಲಿ ವಿಷಕಾರಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ, ವಿಷಕಾರಿ ಕಡಿಮೆ ಇರುತ್ತೆ. ಅಂದ್ರೆ ಅಷ್ಟೊಂದು ಹೆಚ್ಚಿನ ಪ್ರಮಾಣ ಕೊಟ್ಟರು ನಾವು ಎಫೆಕ್ಟಿವ್ ಆಗೋದಿಲ್ಲ ಅಂತ. ಅದು ಮೊದಲೇ ಅಂತಂದ್ರೆ ಬರೀ ಒಂದು 1-50 mg ಅಷ್ಟು ಕೊಟ್ಟರು ಅತ್ಯಂತ ವಿಷಕಾರಿ ಕೀಟನಾಶಕ ಯಾವ್ದಾರ ಒಂದು ಉದಾಹರಣೆ ಕೊಡ್ತೀರಿ? ಅತ್ಯಂತ ಇದಾವೆ ಈಗ ನಮ್ಗೆ ಏನದಾವಲ್ಲ, ಮೊನೋಕ್ರೋಟೋಫಾಸು, ಕ್ಲೋರ್ಫೈರಿಫಾಸು, ಪ್ರೊಫೆನೋಫಾಸು, ಆಮೇಲೆ ಈ ಪೈರೆಥ್ರಾಯ್ಡ್ ಗ್ರೂಪಿಗೆ ಸೇರಿದೆ ಅಲ್ಲ, ಲ್ಯಾಂಬ್ಡಾ ಸೈಲೋಥ್ರಿನ್, ಕರಾಡಿ ಅಂತ ಕರಿತೀವಿ, ಅದು ಸೈಪರ್ಮೆಥ್ರಿನ್, ಇವೆಲ್ಲವೂ ಅತ್ಯಂತ ವಿಷಕಾರಿ ಕೀಟಗಳೇ. ಈಗ ನಾವು ಬಳಸ್ತಕ್ಕದಲ್ಲಿ ಮೋರ್ ದನ್ 50% ಅವೇ ಇದಾವೆ ಅಂತ ಕೀಟನಾಶಕಗಳಿದೆ. ಹೀಗಾಗಿ ನಾವು ಅವುಗಳ ರೆಸಿಡ್ಯೂನ್ ಎಫೆಕ್ಟ್ ನೋಡಬಹುದು. ಈಗ ಬಹಳಷ್ಟು ಅದು ನಮ್ಮ ವಾತಾವರಣದಲ್ಲಿ ಅವುಗಳ ಉಳಿವಿಕೆ ಕಂಡುಬರ್ತದೆ, ಜಾಸ್ತಿ ಇರುತ್ತೆ. ಅದಕ್ಕೆ ಎರಡನೇ ರೀತಿಗೆ ಸೇರಿದಂತ ಕೆಲವೊಂದು ಕೀಟನಾಶಕಗಳಿದಾವೆ. ಈಗ ನಮ್ಮಲ್ಲಿ ಹಳದಿ ಇದಕ್ಕೆ ಬಂದ್ರೆ ಅದರಲ್ಲಿ ಕಾರ್ಬಾಲಿನ್ ಬರ್ತದೆ, ಅಸಿಟಮಿಕ್ ಪ್ರಿಡ್ ಅಂತಿದೆ, ಪೆನ್ ಪ್ರೊಪ್ಯಾಥ್ರಿನ್ ಅಂತಿದೆ, ಕೆಲವೊಂದಿಷ್ಟು ಇದಾವೆ. ಇವುಗಳ ಮೇಲೆ ಯೆಲ್ಲೋ ಕಲರ್ ಇರ್ತದೆ, ಇರ್ತದೆ. ಅದರ ನಂತರ ನೆಕ್ಸ್ಟ್ ಬರೋದಂದ್ರೆ ಬ್ಲೂ ಕಲರ್ದು, ಅಂದ್ರೆ ನೀಲಿ ಕಲರ್, ಇವು ಮಧ್ಯಮ ವಿಷಕಾರಿ ಇದೆ ಅಂತ. ಇಂಥವು ಕೆಲವೊಂದಿಷ್ಟು ಕೀಟನಾಶಕಗಳಿದಾವೆ. ಈ ಕೆಲವೊಂದಿಷ್ಟು ನಮ್ಮಲ್ಲಿ ಅಸಫೆಟು, ಡೈಫೆಂಥಿರಾನು, ನೌಲುರಾನು, ಅಮ್ಯಾಮೆಕ್ಟಿನ್, ಬೆಂಜೋಯಿಟ್. ಅಂದ್ರೆ ಇವು ನೀಲಿ ಒಂದು ಸಿಂಬಾಲ್ ಇರತಕ್ಕಂತ ಕೀಟನಾಶಕಗಳು ಸ್ವಲ್ಪ ಕಡಿಮೆ ಇರ್ತವೆ, ಜೊತೆಗೆ ಬಹಳಷ್ಟು ಸೇಫ್ಟಿಯನ್ನ ಬಳಸುತ್ತೆ. ಅವುಗಳ ನೀಲಿ ಮತ್ತು ಹಸಿರು ಕಲರ್ ಬಣ್ಣದ ಏನಿದಲ್ಲ ಅವುಗಳನ್ನ ನಾವು ಬಳಸಬಹುದು, ಅವು ಎನ್ವೈರನ್ಮೆಂಟ್ ಬಹಳ ಸೇಫ್ ಆಗಿದ್ದಂತವಂತೆ. ಇದು ಬ್ಲೂ ಕಲರ್ ಅಂತ, ಇವುಗಳನ್ನ ನಾವು ಬಳಸಬಹುದು. ಈಗ ಬರ್ತಕ್ಕಂತ ಹೊಸ ಕೀಟನಾಶಕಗಳು ಏನಿದಾವ ಅವೆಲ್ಲ ಹೆಚ್ಚು ಕಡಿಮೆ ಬ್ಲೂ ಅಥವಾ ಕೀಟನಾಶಕಗಳೇ ಅದಾವ. ಈಗ ಹೊಸದಾಗ ಏನ್ ಬಂದಿದಾವ, ಲೆಮಾಮೆಕ್ಟಿನ್ ಬೆಂಜೋಯೇಟ್ ಆಯ್ತು, ಕ್ಲೋರೆಂಟ್ರಿನ್ ಫ್ಲೋಲು, ಡೆಲಿಗೇಟ್, ಸ್ಪಿನೋಸೈಡ್ ಅಂತವಲ್ಲ, ಇಂಥವೆಲ್ಲವೂ ಈ ಹೊಸದಾಗಿ ಹೆಚ್ಚು ಕಡಿಮೆ ಬ್ಲೂ ಅಥವಾ ಗ್ರೀನ್, ನೀಲಿ ಅಥವಾ ಹಸಿರು ಬಣ್ಣ. ಅಂದ್ರೆ ನೀವು ಹೇಳಿದಂಗೆ ಇವು ನೀಲಿ ಮತ್ತು ಹಸಿರು ಕೀಟನಾಶಕ ಸಿಂಬಲ್ ಇರತಕ್ಕಂತ ಕೀಟನಾಶಕಗಳು ಕಡಿಮೆ ವಿಷಕಾರಿ ಕೀಟನಾಶಕ. ಸಿಂಪರಣೆ ಮಾಡಿದ್ರೆ ಕೀಟಗಳು ಹೇಗೆ ಸಾಯ್ತಾವ? ಇದಕ್ಕೆ ಸಾಯ್ತಾವ ಇಲ್ಲ? ಇದರಿಂದ ಏನಾಗಿದೆ ಅಂದ್ರೆ, ಇದು ಹೊಸ ಟೆಕ್ನಾಲಜಿಯಲ್ಲಿ ಇವನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರು ಕಡಿಮೆ ಅಂಶ ಇರುತ್ತೆ, ವಿಷಕಾರಿ ಅಂಶ ಬಹಳ ಕಡಿಮೆ ಇರ್ತದ್ರ. ವಿಷಕಾರಿ ಅಂಶ ಇದ್ರೂ ಅದು ಅಂದ್ರೆ ಮೋಡ್ ಆಫ್ ಆಕ್ಷನ್ ಬೇರೆ ಬೇರೆ ರೀತಿ ಇರ್ತವೆ. ನಮ್ಮ ಮೊದಲು ಹೇಳಿದೆ, ಈ ಕೆಲವೊಂದು ಏನು ನರ್ವ್ ಪಾಯ್ಸನ್ಸ್ ಆಗಿ ಕೆಲಸ ಮಾಡ್ತವೆ, ಕೆಲವೊಂದು ಫಿಮ್ಗನ್ ತರ ಕೆಲಸ ಮಾಡ್ತವೆ. ಈ ಹೊಸದಾಗಿ ಬಂದಂತ ಎಲ್ಲವೂ ಏನಂದ್ರೆ ಒಂಥರ ಮಲ್ಟಿಪಲ್ ಎಫೆಕ್ಟ್ ಇದಾವೆ. ಅವ್ರು ನರ್ವ್ ಪಾಯ್ಸನ್ ಆಗಿ ಕೆಲಸ ಮಾಡ್ತವೆ, ಈ ರೀತಿ ಹುಳುಗಳ ಮೇಲೆ ಅವು ಇದು ಮಾಡೋದ್ರಿಂದ ವೈವಿಧ್ಯಮಯವಾದಂತ ಕಾರ್ಯವಿಧಾನವನ್ನು ಮಾಡ್ತವೆ. ಹೊಸದಾಗಿ ಬರ್ತಕ್ಕಂಥ ಕೀಟನಾಶಕಗಳು ಅವನ್ನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತವೆ. ಈ ಬಂದಿದ್ದು ಬಹಳಷ್ಟು ಪಾಪ್ಯುಲರ್ ಆಗಿದಾವೆ, ಎಮಾಮೆಕ್ಟಿನ್ ಬೆಂಜೋಯೇಟ್. ಅದು ನೋಡ್ರಿ, ಬಳಸೋದನ್ನು ಸಹ ಬಹಳ ಕಡಿಮೆ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿ. ನೀವು 0.3 ml ಅಂತ ಹೇಳ್ತೀರಿ, 0.5 g ಅಂತ ಹೇಳ್ತೀರಿ, ಕಡಿಮೆ ಪ್ರಮಾಣದಲ್ಲಿ. ಈಗೇನು ಒಂದು ಜೋಬ್ನ ಇಟ್ಕೊಂಡು ಹೋಗ್ಬೋದು ಒಂದ್ ಎಕರೆ ಸ್ಪ್ರೇ ಮಾಡಂತ. ಮೊದಲೆಲ್ಲ ಲೀಟರ್ ಎರಡು ಲೀಟರ್ ಎಲ್ಲ ಕ್ಲೋರೋಫೈರಿಫಾಸ್, ಮೊನೋಕಡಾಸ್ 1 ಲೀಟರ್ 2 ಲೀಟರ್ ಒಯ್ಬೇಕಾಗ್ತಿತ್ತು. ಈಗ 80 g 60 g ಸಾಕಾಗ್ತಾವ ಒಂದ್ ಎಕರೆಕ. ಈ ರೀತಿ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಈ ವಿಷಕಾರಿ ಅಂಶವನ್ನ ಅವಲಂಬಿಸಿ ಕೀಟನಾಶಕ ಹಸಿರು ಮತ್ತು ನೀಲಿ ನೀಲಿ ಬಣ್ಣದ್ದು ಇವನ್ನ ಬಳಸೋದು ಸೇಫ್ ಅಂತೀರಾ? ಸೇಫ್, ಇವುಗಳನ್ನ ಬಳಸೋದು ಸೇಫ್. ಯಾಕಂದ್ರೆ ಇವುಗಳನ್ನ ನೀವು ಬಳಸದ್ಮೇಲೆ ನೀವು ವಾತಾವರಣಕ್ಕೂ ಸೇಫ್, ಮತ್ತು ಇತರ ಏನ್ ನಾವು ಪರತಂತ್ರ ಪರಭಕ್ಷಕ ಜೀವಿಗಳಂತ ಏನಿರ್ತಾವ ವಾತಾವರಣದಲ್ಲಿ, ಬೇರೆ ಹುಳುಗಳನ್ನ ತಿಂದು ಬದುಕ್ತಾ ಇರ್ತವೆ, ಅವುಗಳಿಗೂ ಅವಸ್ಕಲ್ಲ ಒಂದಿಷ್ಟು ಸ್ವಲ್ಪ ಸೇಫ್ಟಿ ಒದಗಿಸ್ತಾವ. ಅಂದ್ರೆ ಅಷ್ಟೊಂದು ಪರಿಣಾಮ ಇವೇನು ರೆಡ್ ಲೇಬಲ್ಡ್ ಏನಿದಾವಲ್ಲ ಅವನ್ನ ಸ್ಪ್ರೇ ಮಾಡಿದಾಗ ಅವ್ರ ಜೊತೆಗೆ ಇವನು ಪರಭಕ್ಷಕ ಮತ್ತು ಜೀವಗಳು ಎಲ್ಲ ಸತ್ತು ಹೋಗ್ಬಿಡ್ತಾವ. ಅದಕ್ಕೆ ಬ್ಲೂ ಗ್ರೀನ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅವು ಸೇಫ್ ಹಾಗೆ ಕೆಲಸ ಮಾಡ್ತವೆ. ಇಲ್ಲಿ ಇದು ವಿಷಕಾರಿ ಅಂಶವನ್ನ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಕೀಟನಾಶಕ ಹೇಳಿದಿರ್ತಾವ, ರೆಡ್ ಲೇಬಲ್, ಬ್ಲೂ ಲೇಬಲ್, ಯೆಲ್ಲೋ ಲೇಬಲ್, ಗ್ರೀನ್ ಲೇಬಲ್ ಅಂತಕ್ಕಂಥವು. ಈ ಕೀಟನಾಶಕಗಳನ್ನ ಆಯ್ಕೆ ಮಾಡಬೇಕಾದ ರೈತರು ಆ ಲೆವೆಲ್ ಅನ್ನು ನೋಡಿ ಆಯ್ಕೆ ಮಾಡಬೇಕಾದಾಗ ಯಾವ ಒಂದು ಅಂಶವನ್ನ ಗಮನದಿಡಬೇಕು, ಕೀಟವನ್ನ ಯಾವ ರೀತಿ ಗಮನದಿಟ್ಟು ಆಯ್ಕೆ ಮಾಡ್ಕೋಬೇಕಿರಲಿ? ಅದೇ ಅವರು ನೋಡ್ಬೋದು, ಮೊದಲು ಬೆಳೆಗಳ ಮೇಲೆ ಕಚ್ಚಿ ತಿನ್ನುವಂತ ಹುಳುಗಳಿದಾವೋ ಅಥವಾ ಅಂದ್ರೆ ಅದು ಬೆಳವಣಿಗೆ ಹಂತವನ್ನ ನೋಡಿ ಆಯ್ಕೆ ಮಾಡ್ಕೊಳ್ಳಿ, ಕೀಟದ ಬೆಳವಣಿಗೆ, ಕೀಟದ ಬೆಳವಣಿಗೆ ಅಂತ ನೋಡಿ ಆಯ್ಕೆ ಮಾಡಿ. ಅದಕ್ಕೆ ರೈತರು ಏನ್ ಮಾಡ್ಬೇಕಂದ್ರೆ ಇನ್ನು ಬಿಗಿನಿಂಗ್ ಇದ್ದಲ್ಲೇ, ಇನ್ನು ನಾವೊಂದು ಆರ್ಥಿಕ ನಷ್ಟ ರೇಖೆ ಅಂತ ಕರಿತೀವಿ ಅಥವಾ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ. ಅಂದ್ರೆ ಈಗ ಸಪೋಸ್ ನಾವು ಹೆಲಿಕೋರ್ಪ ತಗೊಂಡಿವಿ ಅಂದ್ರೆ ಒಂದ್ ಗಿಡಕ್ಕೆ ಒಂದ್ ಕೀಡೆ ಇತ್ತಂದ್ರೆ ಈಸ ತೊಗರಿ ಎಲ್ಲ ಆಯ್ತು, ಕಡ್ಲೆ ಎಲ್ಲ ಆಯ್ತು, ಅಂದ್ರೆ ಅದು ಹಾನಿ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಆವಾಗ ಬಂದಾಗ ಎಲ್ಲೋ ಒಂದ್ 20 ಗಿಡದಾಗ ಒಂದ್ ಹುಳ ಕಂಡ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ರೈತರು ಅದನ್ನು ತಿಳ್ಕೋಬೇಕು. ಆರ್ಥಿಕ ನಷ್ಟ ರೇಖೆ ಅಂತ ಏನು ಕರಿತೀವಿ, ಯೂಶಲಿ ಕೀಡೆ ಜಾತಿ ಸೇರಿದವೆಲ್ಲ ಒಂದು ಗಿಡಕ್ಕೆ ಒಂದು ಇದ್ದು ಅಂದ್ರೆ ಅವನ್ನ ಸ್ಪ್ರೇ ಮಾಡಕ್ ಯೋಗ್ಯ ಇದೆ ಅಂತ. ಆಮೇಲೆ ರಸಾಯನ ಕೀಟಗಳೇನದವ, ಸಪೋಸ್ ನಾವು ಹತ್ತಿ ಅಲ್ಲಿ ತಗೊಂಡ್ರೆ ಈ ತ್ರಿಪ್ಸ್ ನುಸಿ ಒಂದು ಎಲೆ ಕೆಳಗಡೆ ಒಂದ್ 8-10 ಇರ್ಬೇಕು, ಹಂಗೊಂದು 3 ಎಲೆಯಲ್ಲಿ ಕೊಂಡು ಬಿಡ್ಬೇಕು, ಹಂಗೊಂದು ಎಕರೆದಲ್ಲಿ ಒಂದ್ 10-20 ಗಿಡಗಳನ್ನ ನೋಡ್ಬೇಕು. ನೀವು ಒಂದ್ ಗಿಡದಾಗ ಎಲ್ಲ ಸ್ವಲ್ಪ ಗಣ ಅಂತಂದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. 10-20 ಗಿಡ ನೋಡಿ ಎಲ್ಲೋ ಒಂದ್ ಗಿಡ ಕಾಣಿಸ್ತು ಅಂತಂದ್ರೆ ಬೇಕಾಗಿಲ್ಲ, ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಡಣೆ ಮಾಡೋ ಖರ್ಚು ಜಾಸ್ತಿ ಆಗ್ತದೆ, ನಾವು ಅದಕ್ಕೆ ಕಂಟ್ರೋಲ್ ಮಾಡೋಕಿಂತ ಸಿಂಪಡಣೆ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ರೈತರು ಎಲ್ಲ ಬೆಳೆಗಳನ್ನು ಈ ರೀತಿ ಮಾಡ್ಬೇಕು, ಎಲ್ಲೋ ಒಂದ್ ಗಿಡದಲ್ಲಿ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಆರ್ತಿ ನಷ್ಟ ರೇಖೆ ಅಂತ ಏನ್ ಹೇಳ್ತೀವಲ್ಲ, ಆಮೇಲೆ ಇವು ಹಸಿರು ಜಿಗಿಗಳು ಒಂದು ಎಲೆಗೆ 2-3 ಎಲೆ ನೋಡ್ಬೇಕು. ಹಂಗ 10-20 ಗಿಡಗಳಲ್ಲಿ ಗಿಳಿಗೆ 2 ಕಂಡು ಅಂದ್ರೆ ಅವಾಗ ಸ್ಪ್ರೇ ಮಾಡಕ್ ಹೋಗ್ಬೇಕು. ಅದೇ ರೀತಿ ಬಿಳಿ ನೋಣ ಎಲೆಗೆ ಒಂದ್ 8-10 ಇತ್ತು ಅಂದ್ರೆ ಈ ರೀತಿ, ಅಥವಾ ನೀವು ಜನರಲ್ ಆಗಿ ಏನಾಯ್ತೀವಿ ಒಂದು 10% ಡ್ಯಾಮೇಜ್ ಇತ್ತು ಅಂದ್ರೆ ಅದಕ್ಕೆ ಸ್ಪ್ರೇ ಮಾಡಕ್ ಯೋಗ್ಯ. ಒಂದು 1-2% ಇತ್ತು ಅಂದ್ರೆ ಅದನ್ನ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈಗ ತಾವು ಹೇಳಿದ್ರೆ ಕೀಟನಾಶಕಗಳು ಮಾಡತಕ್ಕಂತ ಕಾರ್ಯವಿಧಾನದ ಮೇಲೆ ಅವಲಂಬಿಸಿ ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ಮೇಲೆ ಅವುಗಳಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶವನ್ನ ಗಮನದಿಟ್ಟುಕೊಂಡು ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅವುಗಳಲ್ಲಿ ಇರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನ ಗಣನೆಗೆ ಇಟ್ಕೊಂಡ್ಬಿಟ್ಟು ಗುಂಪುಗಳು ಬರ್ತಾವ, ವೈವಿಧ್ಯಮಯವಾದಂತ ಕೀಟನಾಶಕಗಳು. ಈಗ ಮೊದಲು ನಾವೆಲ್ಲ ಎಂಡೋಸಲ್ಫಾನ್ ಅದು ಬಳಸ್ತಿತ್ತು ಮೊದಲು, ಈಗ ಅದನ್ನ ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವೊಂದು ಇನ್ನೂ ಕೆಲವೊಂದು ಬ್ಯಾನ್ ಮಾಡಿದ್ದಾರೆ, ಇತ್ತೀಚೆಗೆ ಕೆಲವೊಂದು ಬ್ಯಾನ್ ಮಾಡಿದ್ದು ಕೆಲವೊಂದಿಷ್ಟು ಕೀಟನಾಶಕಗಳಿದಾವೆ. ಇದು ಅವು ಮೊದಲು ಎಂಡೋಸಲ್ಫಾನ್ ಬಳಸ್ತಿದ್ವಿ ನಾವು, ಪುಡಿ ಬರ್ತಿತ್ತು. ಈಗ ಅದು ಕೆಲವೊಂದ್ ಕಡೆ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ಈ ಆರ್ಗನೋಫಾಸ್ಫೇಟ್ ಗ್ರೂಪ್ಸ್ ಅಂತ ಬಂದು, ಅಂದ್ರೆ ಇವೆಲ್ಲ ಮೊನೋಕೋಟೋಫಾಸು, ಕ್ಲೋರೋಫೈರಿಫಾಸು, ಇವೆಲ್ಲವು ಪ್ರೊಫೆನೋಫಾಸು, ಇವೆಲ್ಲ ಆರ್ಗನೋಫಾಸ್ಫೇಟ್ಸ್ ಅಂತ ಗ್ರೂಪ್ ಅಂದ್ರೆ ಬೇಸ್ಡ್ ಆನ್ ಕೆಮಿಕಲ್ಸ್. ಇವಾದ ನಂತರ ಕೆಲವೊಂದು ಕಾರ್ಬೋಮೇಟ್ಸ್ ಗ್ರೂಪ್ ಅಂತ ಬಂದು, ಕೆಲವೊಂದು ಈ ಕಾರ್ಬೋಫಿರಾನ್ ಗಳಿಗೆ ಬಂದು, ಕಾರ್ಬೋಫಿರಾನು, ಕಾರ್ಬೋಮೇಟ್, ಟೊಮೆಟೊ, ಇವು ಬಂದು. ಇದಾದ ನಂತರ ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳು ಪೈರೆಥ್ರಾಯ್ಡ್ಸ್, ಸೈಪರ್ಮೆಥ್ರಿನ್, ಲ್ಯಾಂಬಾಸೈಲೋಥ್ರಿನ್, ಫೆನೋಲ್ರೇಟು, ಡೆಲ್ಟಾ ಮೆಥ್ರಿನ್, ಇವೆಲ್ಲವೂ ಬಂದವು. ಇವೆಲ್ಲವೂ ಇಲ್ಲಿವರೆಗೂ ಏನಿದಾವಲ್ಲ ಇವೆಲ್ಲವೂ ರೆಡ್ ಲೆವೆಲ್. ಬಿಗಿನಿಂಗ್ ನಿಂದ ಹಿಡ್ಕೊಂಡು ಕೀಟನಾಶಕ ಅಂದ್ರೆ ಎಲ್ಲ ರೆಡ್ ಲೆವೆಲ್, ಎಲ್ಲ ರೆಡ್ ಕಾರ್ಬೋಮೇಟ್ ಗ್ರೂಪ್ ಎಲ್ಲ ರೆಡ್ ಲೆವೆಲ್, ಎಲ್ಲ ರೆಡ್ ಲೆವೆಲ್ಸ್ ಇದಾವ. ತದನಂತರ ಏನ್ ಬಂದವೆ ಬೇರೆ ಬೇರೆ ಗ್ರೂಪ್ ಬಂದವೆ. ಈಗ ಅವೆಲ್ಲ ಸ್ವಲ್ಪ ಈಗ ಮಾರುಕಟ್ಟೆಯಲ್ಲಿ ಯಾವ ಹೆಚ್ಚಿನ ಒಂದು ರೀತಿಯೊಳಗ ಕೀಟನಾಶಕಗಳು ಲಭ್ಯತೆ ಇದಾವೆ, ಯಾವ ಗುಂಪಿನ ಎಲ್ಲ ಗುಂಪಿನ ಆರ್ಗನೋಫಾಸ್ಫೇಟ್? ಆರ್ಗನೋಫಾಸ್ಫೇಟ್ ಜಾಸ್ತಿ ಇದಾವೆ, ಇನ್ನು ಜಾಸ್ತಿ ಅವುಗಳನ್ನೇ ಬಳಸ್ತಾ ಇದ್ರು ಬಹಳಷ್ಟು ರೈತರು. ಈಗ ಹೊಸದಾಗಿ ಏನ್ ಬಂದವಲ್ಲ ಇವು ಕ್ಲೋರೆಂಟ್ರಿನ್ ಪ್ರೋಲೋ, ಸ್ಪಿನೋಸಾಡು, ಎಮಾಮೆಕ್ಟಿನ್ ಬೆಂಜೆವಿಟು, ಇವೆಲ್ಲ ಬ್ಲೂ ಗ್ರೀನ್ ಇದರಲ್ಲಿ ಇದಾವೆ, ಆ ಲೆವೆಲ್ ನಲ್ಲಿ ಇದಾವೆ. ಅವುಗಳ ಬಳಕೆ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಕ್ರಮೇಣ ರೈತರಿಗೂ ಗೊತ್ತಾಗ್ತಾ ಇದೆ. ಏನಾಗಿದೆ, ಮೊದಲಿನ ಕೀಟನಾಶಕಗಳ ರೆಸಿಸ್ಟೆನ್ಸ್ ಬಂದಿದ್ದಾವೆ ಆಲ್ಮೋಸ್ಟ್. ಮೊದಲಿನ ಕೀಟನಾಶಕಗಳಿಗೆ ನೀವು ಸ್ಪ್ರೇ ಮಾಡಿದ್ರೆ ನಾಲ್ಕನೇ ದಿವಸಕ್ಕೆ ಮತ್ತೆ ಕೀಟ ಬಂದಿರ್ತದೆ, ಇಲ್ಲ ಕೆಲವೊಂದ್ ಕಡೆ ಈ ಪೈರೆಥ್ರಾಯ್ಡ್ಗಳು ಬಳಸೋದು ರೆಸರ್ಜೆನ್ಸ್ ಅಂತ ಕರಿತೀವಿ, ಕಡಿಮೆ ಆಗೋ ಬದಲು ಹೆಚ್ಚಿಗೆ ಆಗ್ತದೆ. ಈಗ ಹತ್ತಿಯಲ್ಲಿ ನಾವು ಕೆಲವೊಂದೆಲ್ಲ ಈ ಪೈರೆಥ್ರಾಯ್ಡ್ಸ್ ಅದಾವೆ, ಅವು ಸ್ಪ್ರೇ ಮಾಡಿದ್ರೆ ಈ ಬಿಳಿ ನೊಣ ಇವು ಜಾಸ್ತಿ ಆಗೋ ಸಂಭವ ಇದಾವೆ. ಅದೇ ರೀತಿ ಮೆಣಸಿನಕಾಯಿಯಲ್ಲಿ ಕೆಲವೊಂದು ಈ ಫಿಪ್ರೋನಿಲ್ ಅಂತ ಇಮಿಡಾಕ್ಲೋಪಿಡ್ ಕೆಲವೊಂದಿಷ್ಟು ರಿಸರ್ಜೆನ್ಸ್ ಆಗ್ತಾ ಇದಾವೆ, ಸೆಕಿಂಗ್ ಪೆಸ್ಟ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದಾವೆ ಕಡಿಮೆ ಆಗೋ ಬದಲು, ಈ ರೀತಿನ ಆಗ್ತಾ ಇದಾವೆ. ಆಮೇಲೆ ಬಹಳಷ್ಟು ಈ ಇತ್ತೀಚೆಗೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಫೇಸ್ ವೈಸ್ ಈ ಕೆಂಪು ಮತ್ತು ಹಳದಿ ಬಣ್ಣದ ಏನು ಕೆಮಿಕಲ್ಸ್ ಇದಾವೆ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಏನ್ ಕರಿತೀವಿ, ಅವನ್ನ ಹಂತ ಹಂತವಾಗಿ ಬ್ಯಾನ್ ಮಾಡ್ತಾ ಇದೆ. ಈಗ ಅದರಲ್ಲಿ ಮೊದಲೆಲ್ಲ ಡಿ ಡಿ ಟಿ ಇತ್ತು, ಬ್ಯಾನ್ ಆಯ್ತು. ಆಮೇಲೆ ಟ್ರೈಜೋಫಾಸ್ ಇತ್ತು, ಅದು ಬಹಳಷ್ಟು ಯೂಸ್ ಮಾಡ್ತಿದ್ರು, ಅದು ಬ್ಯಾನ್ ಆಯ್ತು. ಮೊನೋಕ್ರೋಟೋಫಾಸ್ ಈಗ ಇದು ತರಕಾರಿಗಳಲ್ಲಿ ಬ್ಯಾನ್ ಮಾಡಿದಾರೆ, ಬಟ್ ಆದರೂ ರೈತರು ಇನ್ನು ಬಳಸ್ತಾ ಇದ್ದಾರೆ. ತರಕಾರಿಗಳಲ್ಲಿ ಯಾಕೆ ಬ್ಯಾನ್ ಮಾಡಿದಾರೆ ಅಂದ್ರೆ, ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ದು ಇದೆ ಕೀಟನಾಶಕಗಳ ಪ್ರಯೋಗ ಇದೆ, ನಾವು ಅದರಲ್ಲಿ ರೆಸಿಡ್ಯೂ ಅಂದ್ರೆ ಈ ಭಾಗದಲ್ಲಿ ಯಾವ್ಯಾವ ಕ್ರಾಪ್ ಅಲ್ಲಿ ಎಷ್ಟೆಷ್ಟು ರೆಸಿಡ್ಯೂ ಬರುತ್ತದೆ ಅಂತ ಕಂಡಿದ್ವಿ. ಈ ರೀತಿ ದೇಶದ ತುಂಬಾ ಎಲ್ಲ ಕೆಲವೊಂದಿಷ್ಟು ಲ್ಯಾಬೊರೇಟರಿಗಳು ಇದಾವೆ, ದೇಶದ ತುಂಬಾ ಯಾವ ಕೆಮಿಕಲ್ ಎಷ್ಟು ಹೆಚ್ಚು ರೆಸಿಡ್ಯೂ ಉಳಿದಿರ್ತದೆ ಅಂತ ಕೆಮಿಕಲ್ ಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಈಗ ಹಿಂಗಾಗಿ ನೋಡ್ರಿ, ಕಾರ್ಬೋಫಿರೋನ್ ಐತೆ, ಎಂಡೋಸಲ್ಫಾನ್ ಬ್ಯಾನ್ ಆಯ್ತು, ಡೈಕೋಫಾಲ್ ಬ್ಯಾನ್ ಆಯ್ತು, ಮಿಥೋಮಿಲ್ ಬ್ಯಾನ್ ಆಯ್ತು, ಇವೆಲ್ಲವೂ ರೆಡ್ ಲೇಬಲ್ಡ್. ಇಂಥವನ್ನ ಆದಷ್ಟು ಗೌರ್ಮೆಂಟ್ ಕ್ರಮೇಣವಾಗಿ ಅವನ್ನ ಹಂತ ಹಂತವಾಗಿ ಬ್ಯಾನ್ ಮಾಡ್ತಾ ಇದೆ. ಇನ್ ಮುಂದೆ ನಮಗೆ ಬ್ಲೂ ಮತ್ತು ಗ್ರೀನ್ ಅಷ್ಟೇ, ಇನ್ನೊಂದು ಬಹಳ ಇನ್ನೊಂದು ಐದಾರು ವರ್ಷಗೆ ಅಂತವಷ್ಟೇ. ಈ ಮಾರುಕಟ್ಟೆಗೆ ಬರೋವೆಲ್ಲ ಬ್ಲೂ ಗ್ರೀನ್ ಇದಾವೆ, ರೆಡ್ ಯಾವ ಹೊಸದಾಗಿ ಬರ್ತಾ ಇಲ್ಲ, ಮೊದ್ಲಿನ ಏನಿದಾವ ಅವಷ್ಟೇ ಇದಾವೆ, ಅವಷ್ಟೇ ಉಳ್ಕೊಂಡದೆ. ಅವನು ಇವತ್ತೊಂದು ನ್ಯೂಸ್ ಬರ್ತದೆ, ಪಂಜಾಬ್ದಲ್ಲಿ ಆಲ್ಮೋಸ್ಟ್ ಒಂದು 10 ಇನ್ಸೆಕ್ಟಿಸೈಡ್ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಇದಕ್ಕೆ ಈ ಇದು ಬಾಸ್ಮತಿ ರೈಸ್ ಅಲ್ಲಿ ಹೆಚ್ಚಾಗಿ ರೆಸಿಡ್ಯೂ ಉಳಿದಿದೆ, ಕ್ಯಾನ್ಸರ್ ಎಫೆಕ್ಟ್ ಎಲ್ಲ ಜಾಸ್ತಿ ಒಂದು ಇದೆಲ್ಲ ಬ್ಯಾನ್ ಮಾಡಿದ್ದಾರೆ. ಎಸ್ಫೇಟ್, ಬುಪ್ರೋಫೆಜಿನ್, ಕ್ಲೋರ್ವೈರಿಫಾಸ್, ಥಯಾಮೆಥಾಕ್ಸಮ್, ಪ್ರೊಫೆನೋಫಾಸ್, ಇಮಿಡಾಕ್ಲೋಪ್ರಿಡ್, ಇವನ್ನ ಸದ್ಯದ ಮಟ್ಟಿಗೆ ಒಂದು 60 ಡೇಸ್ ಮಾರುವಂತಿಲ್ಲ ಅಂತ ಇವತ್ತು ನ್ಯೂಸ್ ಅಲ್ಲಿ ನೋಡಿದೆ ನಾವು. ಈಗ ಇನ್ನೊಂದು ಅಂಶ, ಮೊದಲೆಲ್ಲ ನೀವು ರೈತರಿಗೆ ಹೇಳ್ತಾ ಇದ್ರಿ 1 ಲೀಟರ್ ನೀರಿಗೆ 2 ml ಹಾಕ್ರಿ, 1 ಲೀಟರ್ ನೀರಿಗೆ 3 ml ಹಾಕ್ತ ಅಂತ ಹೇಳಿದಂತ ವಿಜ್ಞಾನಿಗಳು ಇವಾಗ ರೈತರಿಗೆ 1 ಲೀಟರ್ ನೀರಿಗೆ 0.3 ml ಹಾಕಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ? ಮೊದಲಿನ ಕೀಟನಾಶಕಗಳು ಏನಂದ್ರೆ ಅದು ಎಫೆಕ್ಟಿವ್ ಅಂದ್ರೆ ಅದನ್ನ ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು, ಅವುಗಳಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು. ಈಗ ಹೊಸದಾಗಿದ್ದಂತ ಕೆಮಿಕಲ್ಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದಾಗ ಟಾಕ್ಸಿಕ್ ಆಗಿ ಕೆಲಸ ಮಾಡ್ತವೆ. ಕೆಲವೊಂದ್ಸರಿ ನಾವು ಪ್ರೋ ಆಕ್ಟಿವ್ ಅಂತ ಕರಿ, ಅಂದ್ರೆ ಇತ್ತೀಚೆಗೆ ಬರ್ತಕ್ಕಂಥ ಕೀಟನಾಶಕಗಳು ಪರಿಸರ ಪೂರ್ವಕವಾಗಿದ್ದಾವಂತೀರಾ? ಪರಿಸರ ಪೂರ್ವಕವಾಗಿದೆ, ಆ ರೀತಿನೇ ಇದಾವೆ. ಬ್ಲೂ ಮತ್ತು ಗ್ರೀನ್ ಬ್ಯಾಂಡೆಡ್ ಏನಿದಾವ ಅವೆಲ್ಲ ಪರಿಸರ ಪೂರ್ವಕವಾಗಿ ಇದಾವೆ. ಆಮೇಲೆ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೇವೆ, ಅಂದ್ರೆ ಈಗಿನ ಬರ್ತಕ್ಕಂಥ ಇನ್ಸೆಕ್ಟಿಸೈಡ್ ಹೆಂಗಿದಾವ ಅಂದ್ರೆ, ನೀವು ಸ್ಪ್ರೇ ಮಾಡಿದಾಗ ಅವು ಇನ್ಆಕ್ಟಿವ್ ಇರ್ತಾವ, ಅಂದ್ರೆ ಸ್ಪ್ರೇ ಮಾಡಿದ್ರ ಪ್ಲಾಂಟ್ ಬಿದ್ದಾಗ ಯಾವಾಗ ಹುಳುಗಳು ಅವನ್ನ ತಿಂತಾವಲ್ಲ ಹೊಟ್ಟೆಗಳೇ ಹೋದಂಗ ಅವು ಆಕ್ಟಿವ್ ಆಗ್ತವೆ, ಅವಕ್ಕೆ ಪ್ರೋ ಆಕ್ಟಿವ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತಾವೆ. ಈ ನಂಬಲ್ಲಿ ಉಲಾಲ್ ಅದ, ಫ್ರೋನಿಕಮಿಡ್ ಇದೆ, ಕಾರ್ಬೋಸಲ್ಫಾನು, ಬೇರೆ ಬೇರೆ ಇದಾವ, ಬೇರೆ ಬೇರೆ ರೀತಿ ಅಂದ್ರೆ ಅದ್ರದ್ದು ಮೆಟಾಬೋಲೈಟ್ ಇರ್ತದೆ, ಸ್ಪ್ರೇ ಮಾಡಿದಾಗ ಆಕ್ಟಿವ್ ಇರಂಗಿಲ್ಲ ಅದು. ಯಾವಾಗ ಇನ್ಸೆಕ್ಟ್ದು ಹೊಟ್ಟೆಗಳ ಹೋದಾಗ ಅಥವಾ ಹುಳದ ಹೊಟ್ಟೆಗಳ ಹೋದಾಗ ಆಕ್ಟಿವ್ ಆಗ್ತದೆ, ಅಂದ್ರೆ ಜಾಸ್ತಿ ಟಾಕ್ಸಿಸಿಟಿ ಆಗ್ತದೆ. ಹೊಸದಾಗಿ ಬಂದಂತ ಕೆಮಿಕಲ್ಗಳು ಈ ತರ ಇದಾವೆ, ಸ್ವಲ್ಪ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಗೊತ್ತೆ. ಆ ರೀತಿ ಇರೋದ್ರಿಂದ ಅವು ಯಾವಾಗ ತಿಂತ ಒಳಗಡೆ ಹೋದಾಗ ಹೆಚ್ಚಾಗಿ ಅದು ಟಾಕ್ಸಿಸಿಟಿ ಜಾಸ್ತಿ ಆಗಿ ಸತ್ತು ಹೋಗ್ತವೆ. ಇನ್ನ ರೈತರ ಒಂದು ಇದಕ್ಕೆ ಬರೋಣ, ರೈತರು ಕೀಟನಾಶಕವನ್ನ ಆಯ್ಕೆ ಮಾಡುವಾಗ ಏನು ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ಕೋಬೇಕಂತಿರ್ತಾವೆ? ಮೊದಲೇ ಅಂಶ ಅಂದ್ರೆ ಅವರ ಬೆಳೆಗಳಲ್ಲಿ ಯಾವ ಕೀಟ ಬಂದಿದೆ, ಅದು ರಸ ಹೀರೋ ಕೀಟನೋ ಅಥವಾ ಕಚ್ಚು ತಿನ್ನುವ ಕೀಟನೋ, ಆಮೇಲೆ ಅದು ಯಾವ ಹಂತದಲ್ಲಿದೆ. ಫಸ್ಟ್ನೇದ್ದು ಕೀಟವನ್ನು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಅದು ಕೀಟ ಕರೆಕ್ಟ್ ಆಗಿ ಐಡೆಂಟಿಫೈ ಆದ್ರೆ ಅದಕ್ಕೆ ಯಾವ ಕೆಮಿಕಲ್ ಬೇಕು ಅಂತ ಡಿಸೈಡ್ ಮಾಡಬಹುದು. ಆಮೇಲೆ ಕೀಟ ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಅದು ಇಂಪಾರ್ಟೆಂಟ್. ಈಗ ಮೊದಲೇ ಹಂತದಲ್ಲಿ ಅಥವಾ ಎರಡನೇ ಹಂತದಲ್ಲಿ ಅದು ಇತ್ತು ಅಂದ್ರೆ ನಿಮ್ಗೆ ಸ್ವಲ್ಪ ಡೋಸಲ್ಲಿ ಅಥವಾ ಕೆಮಿಕಲ್ಗಳನ್ನ ಬಳಸಬೇಕಾಗುತ್ತೆ. ಈಗ ಸಪೋಸ್ ಸ್ಪೋಡೋಪ್ಟರ್ ಆಯ್ತು ಅಥವಾ ಹೆಲಿಕೋವರ್ಪ್ ಆಯ್ತು, ಇನ್ನು ಒಂದು ಎರಡನೇ ಹಂತದಲ್ಲಿ ಇತ್ತಂದ್ರೆ ನಾವು ಈಗ ಹೇಮಾಮೆಕ್ಟಿನ್ ಬೆಂಜೇಟು, ಕ್ರೋಎಂಟ್ರಿಫೋನು ಅಥವಾ ಸ್ಪೆನೋಸೈಡ್ ಅಂತ ಕರಿತೀವಿ. ಇವೆಲ್ಲ ಇದು ಬ್ಲೂ ಗ್ರೀನ್ ಕೆಮಿಕಲ್ಸ್, ಇವುಗಳಿಂದೇ ನಾವು ಹತೋಟಿ ಮಾಡ್ಬೋದು. ಅದೇ ಅದು ನಾಲ್ಕು ಐದನೇ ಹಂತಕ್ಕೆ ಹೋದಾಗ ಮತ್ತೆ ಸ್ವಲ್ಪ ಅದು ಜಾಸ್ತಿ ಕೆಮಿಕಲ್ ಬೇಕಾಗ್ತದೆ, ಡೋಸ್ ಜಾಸ್ತಿ ಬೇಕಾಗ್ತದೆ. ಅಥವಾ ಈ ನಾವೇನು ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂಥವೇನು ನಾಕ್ಡೌನ್ ಎಫೆಕ್ಟ್ ಅವಾಗ ಸ್ವಲ್ಪ ಬೇಕಾಗ್ತದೆ. ಅದಕ್ಕೆ ರೈತರು ಮೊದಲೇ ಹಂತದಲ್ಲೇ ಕಂಟ್ರೋಲ್ ಮಾಡಿಬಿಟ್ರೆ ಅವುಗಳನ್ನ ಬಳಸೋ ಅವಶ್ಯಕತೆ ಬರೋದು. ಕೀಟನಾಶಕ ಆಯ್ಕೆ ಮಾಡಿಕೊಳ್ಳುವಾಗ ಕೀಟಗಳ ಹಂತ ಬಹಳ ಮುಖ್ಯ, ಕೀಟಗಳ ಯಾವ ಹಂತದಲ್ಲಿ ಕೀಟ ಯಾವ ರೀತಿ ತಿಂತ ಇದೆ ಅನ್ನೋದು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಆಮೇಲೆ ರೈತರು ಈ ತರಕಾರಿ ಮತ್ತು ಹಣ್ಣು ಬೆಳೆಗಳಲ್ಲಿ ಬಳಸಬೇಕಾದ್ರೆ ಅದರ ಲೆವೆಲ್ಸ್ ನೋಡ್ಬೇಕು. ಈಗ ಏನಂತ ನೋಡಿ, ನಮ್ಮ ಭಾಗದಾಗೆ ಈ ಬದ್ನೆಕಾಯಿ ನಿನ್ನೆ ಸಾಯಂಕಾಲ ಸ್ಪ್ರೇ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಮಾರ್ಕೆಟಿಗೆ ತಗೊಂಡ್ಬರ್ತಾರೆ. ಹಂಗಿದ್ದಾಗ ನಾವು ತಿನ್ನೋರಿಗೆಲ್ಲ ಅದು ವಿಷಕಾರಿ ಅಂಶ ಎಲ್ಲ ಹೋಗ್ಬಿಡುತ್ತೆ, ವಿಷಕಾರದಲ್ಲಿ ಹೋಗ್ತದೆ. ಆಮೇಲೆ ನಮ್ಗೆ ಗೊತ್ತಿಲ್ಲ ಮುಂದೆ ಎಷ್ಟೋ ಕೆಮಿಕಲ್ಸ್ ಏನೇನು ಡಿಸೀಸ್ ತರ್ತವೆ ಅಂತ. ಅದಕ್ಕೆ ಈ ಅದಕ್ಕೆ ಕೆಮಿಕಲ್ಸ್ಗಳನ್ನ ನೋಡ್ಬೇಕು. ಅವಕ್ಕೆ ಬರ್ದಿರ್ತಾರೆ ವೇಟಿಂಗ್ ಪೀರಿಯಡ್ ಅಂತ ಬರೆದಿರ್ತಾರೆ, ಸ್ಪ್ರೇ ಮಾಡಿದ ನಂತರ ಎಷ್ಟು ಹಾರ್ವೆಸ್ಟ್ ಮಾಡ್ಬೇಕು ಅಂತ ಬರೆದಿರ್ತಾರೆ. ಅದಕ್ಕೆ ರೈತರು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ಈಗ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಎಷ್ಟು ದಿವಸ ವೇಟಿಂಗ್ ಪೀರಿಯಡ್ ಅದಾವ ಕೀಟನಾಶಕಗಳು ಎಲ್ಲ ಸರ್ವೆ ಸಾಮಾನ್ಯವಾಗಿ ಎಷ್ಟು ದಿವಸ ವೇಟಿಂಗ್ ಪೀರಿಯಡ್? ಅದು ಬೆಳೆಗಳ ಮೇಲೆ ಹೋಗ್ತದೆ. ಈಗ ಸಪೋಸ್ ನೀವು ಒಂದು ಸ್ಪಿನೋಸೈಡ್ ಅಂತ ಇದೆ ಹೊಸ ಕೆಮಿಕಲ್, ನಾವೀಗ ಅದನ್ನ ಈಗ ಈ ಚಿಲ್ಲಿ ಬೆಳೆಗಳಲ್ಲಿ ತಗೊಂಡ್ರೆ ಮೂರು ದಿವಸ ಸಾಕಾಗ್ತದೆ, ಮೂರು ದಿವಸ ನಂತರ ಹಾರ್ವೆಸ್ಟ್ ಮಾಡಬೇಕು. ಅದೇ ನೀವು ಅದನ್ನ ರೆಡ್ ಗ್ರಾಮ್ನಾಗ ಹೋದ್ರೆ ಅವರು 30-40 days ವೇಟ್ ಮಾಡಬೇಕು ಅಂತಾರೆ. ಈ ರೀತಿ ಬ್ರಿಂಜಾಲಲ್ಲಿ ಮೂರು ದಿವಸ ಇದೆ. ಈಗ ಇವೆಲ್ಲ ಸೇಫರ್ ಕೆಮಿಕಲ್ಸ್, ನೀವು ಸ್ಪ್ರೇ ಮಾಡೋದು ಮೂರು ದಿವಸಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಅದೇ ಮತ್ತೆ ಗ್ರೇಪ್ಸ್ ಅಲ್ಲಿ 15 days ಕೊಟ್ಟಿದ್ದಾರೆ. ಅಂದ್ರೆ ಅದು ಅಂದ್ರೆ ಅದೇ ಕೀಟನಾಶಕ ಬೇರೆ ಬೇರೆ ಬೆಳೆಯಲ್ಲಿ ಬೇರೆ ಬೇರೆ ವೇಟಿಂಗ್ ಪೀರಿಯಡ್ ಇದೆ. ಇದುವರೆಗೆ ಕೀಟನಾಶಕಗಳ ಆಯ್ಕೆ ಮತ್ತು ಬಳಕೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ. ರೈತ ಬಾಂಧವರು ಈಗ ಕೇಳಿ ರಾಯಚೂರು, ಮಾನ್ವಿ ಹಾಗೂ ಸಿಂಧನೂರು ಕಳುಹಿಸಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಜೋಳ ಇತರೆ 2390-2405 ರೂಪಾಯಿ, ಭತ್ತ, ಹೊಸ ಸೋನಾ ಮಸೂರಿ 2800-2800 ರೂಪಾಯಿ, ಅಕ್ಕಿ ಇತರೆ 2800-2800 ರೂಪಾಯಿ, ಸೂರ್ಯಕಾಂತಿ ಇತರೆ 6120-6120 ರೂಪಾಯಿ. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44-6740 ರೂಪಾಯಿಂದ 7654 ರೂಪಾಯಿ, ಹೆಸರುಕಾಳು ಜವಾರಿ ಸ್ಥಳೀಯ 3609 ರೂಪಾಯಿಂದ 6769 ರೂಪಾಯಿ, ನೆಲಗಡಲೆ ಶೇಂಗಾ 3119 ರೂಪಾಯಿಂದ 4451 ರೂಪಾಯಿ, ಈರುಳ್ಳಿ 730 ರೂಪಾಯಿಂದ 1316 ರೂಪಾಯಿ, ಭತ್ತ ಸೋನಾ ಮಸೂರಿ 1861 ರೂಪಾಯಿಂದ 2319 ರೂಪಾಯಿ, ಸೂರ್ಯಕಾಂತಿ 5630 ರೂಪಾಯಿಂದ 5630 ರೂಪಾಯಿ, ತೊಗರಿ ಕೆಂಪು 6119 ರೂಪಾಯಿಂದ 6440 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಆವರೇಜ್ 5900 ರೂಪಾಯಿಂದ 6000 ರೂಪಾಯಿ, ಹತ್ತಿ ಬನಿ 6800 ರೂಪಾಯಿಂದ 7550 ರೂಪಾಯಿ, ಜೋಳ ಹೈಬ್ರಿಡ್ ಜೋಳ 2300 ರೂಪಾಯಿಂದ 2300 ರೂಪಾಯಿ, ಭತ್ತದ ಆರ್ನರ್ ಆರು ಹೊಸದು 2100 ರೂಪಾಯಿಂದ 2500 ರೂಪಾಯಿ, ಭತ್ತದ ಆರ್ನರ್ ಆರ್ ಹಳೆಯದು 2520 ರೂಪಾಯಿಂದ 3000 ರೂಪಾಯಿ, ಅಕ್ಕಿ ಮಧ್ಯಮ 2630 ರೂಪಾಯಿಂದ 2650 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5400 ರೂಪಾಯಿಂದ 6400 ರೂಪಾಯಿ. ಇದುವರೆಗೆ ಮಾನ್ವಿ, ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.